ಎಲ್ಲಿ ತನಕ ವಿದ್ಯಾಭ್ಯಾಸ ಮಾಡಿದ್ರಿ ನೀವು? ಸರ್, ನಾನು ಪಿ ಯು ಸಿ ಮಾಡಿದ್ದೀನಿ ಸರ್. ಮೂರು ಜನ ಅಣ್ಣ ತಮ್ಮಂದ್ರೆ ನೀವು? ಹೌದು ಸರ್. ಮೂರು ಜನ ಕೃಷಿಯಲ್ಲೇ ತೊಡಗಿಸ್ಕೊಂಡಿದ್ದೀರಿ? ಹೌದು ಸರ್. ನೀವು ಹಿರಿ ಮಗ? ಹೌದು ಸರ್. ಹಿರಿಯ ಮಗನಿಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಅಲ್ವಾ? ಹೌದು ಸರ್, ಜವಾಬ್ದಾರಿ ಇದೆ ಸರ್. ನಿಮಗೆ ಕೃಷಿಯಲ್ಲೇ ನಿಮ್ಮ ಜೀವನನ ಸಾಗಿಸಬೇಕು ಅಂತ ಅನಿಸಿದ್ದು ಯಾವ ವಯಸ್ಸಿನಲ್ಲಿ? ಎಷ್ಟು ವರ್ಷದಿಂದ ನೀವು ಈ ಕೃಷಿಯಲ್ಲಿ ತೊಡಗಿಸ್ಕೊಂಡ್ರಿ? ನಾನು ಸರ್ ಸುಮಾರು 15-16 ವರ್ಷದಿಂದ ಈ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ ಸರ್. ನಮ್ಮ ತಾತ ಆಗ್ಬೋದು, ನಮ್ಮ ತಂದೆ ಆಗ್ಬೋದು, ಎಲ್ಲ ಕೃಷಿನೇ ಮಾಡ್ಕೊ ಬರ್ತಾ ಇದ್ರು. ಇಲ್ಲಿ ಸಾಂಪ್ರದಾಯ ಕೃಷಿ ಮಾಡ್ತಿದ್ರು. ನಾನು ಆಧುನಿಕವಾಗಿ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿಕೊಂಡು ಸಾವಯವ ಕೃಷಿ ಯತ್ನ ಮಾಡಿ ಅರಣ್ಯ ಕೃಷಿ ಮತ್ತು ಹಣ್ಣಿನ ಬೆಳೆಗಳು ಈ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ನಾನು ಈಗ ಪಿ ಯು ಸಿ ತನಕ ಓದಿದ್ರಿ, ಈಗ 42 ವರ್ಷ ನಿಮಗೆ. ಹೌದು ಸರ್. ಬೇರೆ ಅವಕಾಶಗಳು ಇತ್ತು ಆಗ ಅಲ್ವಾ? ಹೌದು ಸರ್, ಹೋಗ್ಲಿಲ್ಲ ಸರ್ ನಾವು, ಏಕೆಂದ್ರೆ ನಮ್ಗೆ ಅವಾಗ ಅವಕಾಶಗಳು ಇತ್ತು ಸರ್ ತುಂಬಾ. ಓದಕ್ಕೆ ನಿಮ್ಗೆ ಇಷ್ಟ ಇರ್ಲಿಲ್ವೋ? ಇಲ್ಲ ಇಲ್ಲ, ಓದಕ್ಕೆ ನಮ್ಗೆ ಇಷ್ಟ ಇತ್ತು. ಆದ್ರೆ ಹಿರಿ ಮಗ ಆಗಿರೋದ್ರಿಂದ ಸ್ವಲ್ಪ ಲೇಬರ್ ಸಮಸ್ಯೆ ಈ ತರ ಆಗಿ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇತ್ತು. ಹಂಗಾಗಿ ನಾನು ನಮ್ ತಮ್ದಿರು ಓದ್ತಾರೆ ಓದ್ಲಿ ಅವರು ಅನ್ಬಿಟ್ಟು ನಾನು ಈ ಕೃಷಿ ಮಾಡಕ್ಕೆ ಅವಾಗ ಲೇಬರ್ದು ಬಹಳ ಸಮಸ್ಯೆ ಇತ್ತು ಸರ್ ಅವಾಗ. ಹಂಗಾಗಿ ನಾನು ಇನ್ ಕೃಷಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಜಮೀನು ತೋಟ ಎಲ್ಲ ಹಾಳಾಗೋಗುತ್ತೆ ಅಂತೇಳಿ ಆ ಕಡೆ ಗಮನ ಕೊಟ್ಟೆ. ವಿದ್ಯಾಭ್ಯಾಸದ ಕಡೆ ಕಮ್ಮಿ ಮಾಡಿದ್ವಿ. ಈಗ ನಮ್ಮ ವಿಪರ್ಯಾಸ ಏನಂದ್ರೆ ಅವರು ಓದಿ ಅಂತ ಬಿಟ್ರೆ ಅವರು ಒಬ್ಬ ಎಸ್ ಎಲ್ ಸಿಗೆ ಫೇಲು, ಒಬ್ಬ ಪಿ ಯು ಸಿಗೆ ಫೇಲು ಸರ್. ಹಂಗಾಗಿ ಅವರು ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ಬಿಟ್ಟು ನಾನು ಕೃಷಿಗೆ ಅವ್ರನ್ನ ತೊಡಗಿಸ್ಕೊಂಡೆ ಸರ್ ಅವ್ರ ಜೊತೆ. ಹೆಚ್ಚು ಕಡಿಮೆ ನೀವು ಕೃಷಿಯನ್ನ ತುಂಬಾ ಸೀರಿಯಸ್ ಆಗಿ ಅಂದ್ರೆ ಗಂಭೀರವಾಗಿ ತಗೊಂಡು 15 ವರ್ಷದ ಮೇಲಾಗಿದೆ. ಹೌದು ಸರ್. ಹೇಳಿ, ಆವತ್ತಿನ ದಿನ ಯಾವ ತರ ಇತ್ತು ನಿಮ್ಮ ಭೂಮಿ? ಏನ್ ಬದಲಾವಣೆಯನ್ನ ಈ ಇಷ್ಟು ವರ್ಷಗಳಲ್ಲಿ ನೀವು ತಂದಿದ್ದೀರಿ ಆ ಭೂಮಿಯಲ್ಲಿ? ಸರ್, ಹಿಂದೆ ನಮ್ಮ ತಂದೆಯವರು ನಾವುಗಳೆಲ್ಲ 12-15 ವರ್ಷದ ಹಿಂದೆ ಪಾಳ್ ಭೂಮಿ ಇತ್ತು ಸರ್. ಜಮೀನ ಬೋರ್ವೆಲ್ ಏನು ವ್ಯವಸ್ಥೆ ಇರಲಿಲ್ಲ. ಆಮೇಲೆ ನಾನು ವ್ಯವಸಾಯ ಮಾಡಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಒಂದು 8 ಎಕರೆ ಭೂಮಿನಲ್ಲಿ ಬೋರ್ ಹಾಕ್ಸಿದ್ದೆ, ಮತ್ತೆ ಕಬ್ಬು ಬೆಳೆದಿದ್ದೆ, ಆಲೆಮನೆ ಇಟ್ಟಿದ್ದೆ ಸರ್. ಎಲ್ಲಾ ತರದ ಬೆಳೆಗಳು ಬೆಳೀತಾ ಇದ್ದೆ ಸರ್. ಹಂಗಾಗಿ ಆಲೆಮನೆಯಲ್ಲಿ ಬರ್ತಾ ಬರ್ತಾ ಲೇಬರ್ ಸಮಸ್ಯೆ ಜಾಸ್ತಿ ಆಯ್ತು. ಹಂಗಾಗಿ ಆಲೆಮನೆ ಸ್ಟಾಪ್ ಮಾಡಿದೆ ಸರ್. ಕಬ್ಬನ್ನ ಬೆಳೀತಾ ಇದ್ರೋ ಇಲ್ವಾ ಈಗ? ಇವಾಗ ಕಬ್ಬು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ ಸರ್. ಆಲೆಮನೆ ನಿಲ್ಸಿದ್ಮೇಲೆ ಕಬ್ಬು ಬೆಳೀತಾ ಇಲ್ಲ. ಈಗ ಸಮಗ್ರ ಬೆಳೆ ಪದ್ಧತಿ ಮಾಡಿದ್ದೀನಿ ಸರ್ ನನ್ನ ಭೂಮಿನಲ್ಲಿ. ಯಾಕೆ ಸಮಗ್ರ ಬೆಳೆ ಪದ್ಧತಿ ಮಾಡಬೇಕು ಅಂತ ನಿಮ್ಗೆ ಅನಿಸ್ತದೆ? 2002 ಬೋರ್ವೆಲ್ ಹಾಕ್ಸಿದೆ ಸರ್. 2002 ಬೋರ್ವೆಲ್ ಹಾಕ್ಸಿ ನಂದು 10 ಎಕರೆ ಭೂಮಿ ಇತ್ತು ಸರ್, ನೀರಾವರಿ ಪ್ರದೇಶ ಮತ್ತೆ ಬೋರ್ವೆಲ್ಲು. 10 ಎಕರೆಗೂ ಕಬ್ಬು ಹಾಕಿದ್ದೆ ಸರ್. ಕಬ್ಬು ಹಾಕಿ ಅಲೆಮನೆ ಇಟ್ಟು ನಮ್ಮಲ್ಲಿ ಲೇಬರ್ ಸಮಸ್ಯೆ ಜಾಸ್ತಿ ಸರ್. ಯಾಕೆಂದ್ರೆ ಮೈಸೂರು ಹತ್ರ ಇರೋದ್ರಿಂದ, ಒಂದು 8-10 ಕಿಲೋಮೀಟರ್ ಮೈಸೂರು ಇರೋದ್ರಿಂದ ಲೇಬರ್ ಸಮಸ್ಯೆ ತುಂಬಾ ಇದೆ. ಹಂಗಾಗಿ ಚಾಮರಾಜನಗರ ಕಡೆ ಆಳುಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ ಸರ್ ನಾವು. ಲೇಬರ್ ಎಲ್ಲದಕ್ಕೂ, ಕಬ್ಬು ಕಡೆ ಅದಕ್ಕೆ ಆಗ್ಬೋದು, ಅಲೆಮನೆ ಬೆಲ್ಲ ಮಾಡ್ಲಿಕ್ಕೆ ಆಗ್ಬೋದು. ಅಂತಂತವಾಗ ಏನಾಯ್ತು ಅಂತ ಹೇಳಿದ್ರೆ ಅದು ಲೇಬರ್ದು ಸಮಸ್ಯೆಗಳು ತುಂಬಾನೇ ಜಾಸ್ತಿ ಆಯ್ತು. ದುಡ್ಡು ಇಸ್ಕೊಳ್ಳೋದು, ಹೊರಟೋಗೋದು ಎಲ್ಲ ಮಾಡ್ತಾ ಇದ್ರು. 2003-2004 ಅವತ್ತೇ ನಂದು 2 ಲಕ್ಷ ರೂಪಾಯಿ ದುಡ್ಡು ಲೇಬರ್ ತಗೊಂಡು ಹೊರಟೋಗ್ಬಿಟ್ರು ಸರ್. ಯಾರಿಗೋ ಒಬ್ರಿಗೆ ಅಡ್ವಾನ್ಸ್ ಕೊಡೋದು, 40,000 ಕೇಳ್ತಾರೆ, 30,000 ಕೇಳಿದ್ರೆ ತಂದು ಕೊಡೋದು, ನಮ್ಮ ಆಲೆ ಮನೆಗೆ ಬರೋದು, ಹೇಳ್ದೆ ಕೇಳ್ದಂತೆ ಜಗಳ ಆಡ್ಕೊಂಡು ರಾತ್ರಿ ರಾತ್ರಿ ಇಬ್ರು ಹೊರಟೋಗೋದು, ಅವ್ರಿಬ್ರು ಕರ್ಕೊಂಬರೋಷ್ಟೊಳಗೆ ಇಲ್ಲಿ ಇಬ್ರು ಹೊರಟೋಗೋದು. ಹಿಂಗಾಗಿ ಬೇಸತ್ತು ಅವತ್ತೇ 2 ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡು ಇದರಿಂದ ನಾವು ಬೆಳೆ ಇದು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಏಕ ಬೆಳೆ ಪದ್ಧತಿ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಏನು ಡ್ರಿಪ್ ಮಾಡಿದ್ವಿ, ಮಲ್ಚಿಂಗ್ ಪೇಪರ್ ಹಾಕಿ ಬೆಳೆ ಬೆಳಿಬೇಕು ಅನ್ಕೊಂಡು ಚೆನ್ನಾಗಿ ಬೆಳೆ ಬೆಳಿಬೇಕು ಅಂತ ಮಾಡಿದ್ವಿ ಸರ್. 2-3 ವರ್ಷ ತುಂಬಾ ಚೆನ್ನಾಗಿ ಬೆಳೆ ಬಂತು. ಡ್ರಿಪ್ಪು ಪೇಪರು ಮತ್ತೆ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬೆಳೆ ಬಂತು. ಅಂತಂತವಾಗಿ ಅದನ್ನು ಕ್ಷೀಣಿಸ್ತಾ ಸ್ಟಾರ್ಟ್ ಆಗೋಯ್ತು. ನಾವು ಫಸ್ಟ್ ಮಲ್ಚಿಂಗ್ ಪೇಪರ್ ಡ್ರಿಪ್ ಮಾಡಿದಾಗ ಕಲ್ಲಂಗಡಿ ಬೆಳಿತಿದ್ವಿ ಸರ್. 1 ಎಕರೆಗೆ 25-30 ಟನ್ ಕಲ್ಲಂಗಡಿ ಬೆಳೆದ್ವಿ. ಮತ್ತೆ ಅದೇ ಬೆಡ್ಗೆನೆ ಪುನಃ ಕ್ಲೀನ್ ಮಾಡಿ ಇದು ಮಾಡಿ ಪುನಃ ಟೊಮೆಟೊ ಹಾಕಿದ್ವಿ. ಟೊಮೆಟೊನು 1,500-2,000 ಎಕರೆ ಟೊಮೆಟೊ ಆಗ್ತಾ ಇತ್ತು. 1-2-3 ಬೆಳೆ ಹಂಗೆ ಬಂತು, ಚೆನ್ನಾಗಿ, ಬಹಳ ಖುಷಿ ಆಯ್ತು, ಚೆನ್ನಾಗಿದ್ವಿ. ಆಮೇಲೆ ಏನ್ ಮಾಡ್ತು, ಭೂಮಿ ಅದ್ರ ಸತ್ವನ ಕಳ್ಕೊಂತು. ಆಮೇಲೆ ಏನ್ ಬಂತು, ಕಲ್ಲಂಗಡಿ ಹಾಕಿದ್ರೆ ವಿಲ್ಟ್ ಬರೋದು, ಟೊಮೆಟೊ ಬಂದ್ರೆ ಗೆಡೆ ರೋಗ ಬರೋದು, ಈ ತರ ಸಮಸ್ಯೆ ಆಗಿ ನಮ್ಗೆ ಆರ್ಥಿಕವಾಗಿ ಬಹಳ ನಷ್ಟ ಉಂಟಾಯ್ತು ಸರ್. ಹಂಗಾಗಿ ಏನ್ ಮಾಡೋದು, ಏನ್ ಹಿಂಗಾಗೋಯ್ತಲ್ಲ ಪರಿಸ್ಥಿತಿ, ಇನ್ ಮುಂದಕ್ಕೆ ನಮ್ ಜೀವನ ಹೆಂಗೆ ಅಂತ ತಿಳ್ಕೊಂಡು, ಅವಾಗ ನಿಮ್ಮ ಕೃಷಿ ರಂಗ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳನ್ನ ರೇಡಿಯೋದಲ್ಲಿ ಕೇಳ್ತಾ ಇದ್ದೆ ಸರ್. ಸಮಗ್ರ ಕೃಷಿ ಮಾಡಿದ್ರೆ ಸಮಗ್ರ ಅರಣ್ಯ ಕೃಷಿ, ತೋಟಗಾರಿಕೆ ಬೆಳೆ ಮತ್ತೆ ತರಕಾರಿ ಬೆಳೆಗಳು, ಇವನ್ನ ಸಮಗ್ರವಾಗಿ ಬೆಳೆದ್ರೆ ಅನುಕೂಲ ಆಯ್ತು, ಸಾವಯವ ರೀತಿಯಲ್ಲಿ ಬೆಳೆದ್ರೆ ಅನುಕೂಲ ಆಯ್ತು ಅಂತ ತಿಳ್ಕೊಂಡು ಈಗ ಸಮಗ್ರವಾಗಿ ಸಾವಯವ ಕೃಷಿ ಮಾಡಕ್ಕೆ ಮಾಡ್ತಾ ಇದ್ದೀನಿ ಸರ್. ಈಗ ಕೆಲವೊಂದು ಪಾಠಗಳು ಜೀವನದಲ್ಲಿ ಕಲಿತ್ರಿ? ಹೌದೌದು ಸರ್, ತುಂಬಾ ಕಲಿತ್ವಿ ಸರ್. ಹಾಗಾಗಿ ಬದಲಾವಣೆ ಅವಶ್ಯಕವಾಗಿ ಅವಶ್ಯಕತೆ ಇದ್ದೇ ಇದೆ ಸರ್. ಅವಶ್ಯಕತೆ ಇಲ್ಲ ಅಂದ್ರೆ ನಾವು ಏನು ಮಾಡ್ಲಿಕ್ಕೆ ಆಗುತ್ತೆ ಸರ್? ಭೂಮಿನ ಮಾರ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ ಸರ್. ಈಗ ಸಮಗ್ರ ಕೃಷಿ ವಿಧಾನ ಅಂತ ನೀವೇ ಹೇಳಿದ್ರಿ. ಹೌದು ಸರ್, ರೇಡಿಯೋ ಕಾರ್ಯಕ್ರಮಗಳ ಮೂಲಕ ಸಾಕಷ್ಟು ನಿಮ್ಗೆ ಮನವರಿಕೆ ಆಯ್ತು. ಹೌದು ಸರ್, ಹೀಗಿದ್ರೆ ಆಗಲ್ಲ. ಯಾವಾಗ್ಲೂ ಕೈಯಲ್ಲಿ ಕಾಸು ಇರಬೇಕು. ಹೌದು, ಕಾಸು ಓಡಾಡ್ತಾ ಇರಬೇಕು. ಹೌದು ಸರ್, ಹಂಗೆ ಓಡಾಡಬೇಕಾದ್ರೆ ಒಂದಲ್ಲ ಒಂದು ಆದಾಯದ ಮೂಲ ಇರಬೇಕು. ವರ್ಷದಲ್ಲಿ ಬೇರೆ ಬೇರೆ ಅವಧಿಯಲ್ಲಿ ಬೇರೆ ಬೇರೆ ಬೆಳೆಗಳ ಒಂದು ಮಾರಾಟದಿಂದ ವಿಲೇವಾರಿಯಿಂದ ಏನ್ ಹಣ ಬರುತ್ತೆ, ಆ ರೀತಿಯ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡಿದ್ರೆ. ಹೌದು ಸರ್, ನೀವೇ ತಿಳಿಸಿದ ಹಾಗೆ ಈಗ ಕೃಷಿ ಅರಣ್ಯ, ರಕ್ತ ಚಂದ್ರ ಹಾಗೂ ಶ್ರೀಗಂಧ, ಹೌದು ಸರ್, ಇವೆರಡು ಬೆಳೆಗಳ ಬಗ್ಗೆ ನೀವು ಹೇಳಿದ್ರಿ. ಹೌದು ಸರ್, ಹೇಳಿ ಎಷ್ಟು ಗಿಡಗಳನ್ನ ಹಾಕ್ತಿದ್ದೀರಿ, ಏನು ಅವುಗಳ ವಯಸ್ಸು ಈಗ? ಸರ್, ಈಗ ಅರಣ್ಯ ಗಿಡಗಳನ್ನ ಈಗ 6 ತಿಂಗಳಾಗಿದೆ ಸರ್ ಹಾಕ್ಸಿ. ತೋಟಗಾರಿಕೆ ಬೆಳೆಗಳು ಬೆಳೆಯೋಕೆ ಸ್ಟಾರ್ಟ್ ಮಾಡಿ 2 ವರ್ಷ ಆಗಿದೆ ಸರ್. ಈ ವರ್ಷದಿಂದ ಹಣ್ಣು ಬಿಡ್ತಾ ಇದಾವೆ ಸರ್. ನಿಂಬೆ ಆಗ್ಬೋದು, ಮೂಸಂಬಿ ಆಗ್ಬೋದು, ಸೀಬೆ ಆಗ್ಬೋದು, ಅದರೊಳಗಡೆ ರಕ್ತ ಚಂದನ, ಶ್ರೀಗಂಧ. 1 ಎಕರೆಗೆ 200 ಗಿಡ ಹಾಕಿದ್ದೀನಿ ಸರ್. ಈಗ ಆಲ್ರೆಡಿ ಹಾಕಿ ಬೆಳೀತಾ ಇದ್ದೀನಿ ಸರ್. ಶುರು ಮಾಡಿದೀರಿ? ಶುರು ಮಾಡಿದ್ದೀನಿ ಸರ್. ಇನ್ನು ಬಾಳೆ, ಬಾಳೆ ಬೇಸಾಯದಲ್ಲಿ ಸರ್, ಬಾಳೆ ಈಗ 8-10 ವರ್ಷದಿಂದ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಬಾಳೆ ಬೆಳೆದಿದ್ವಿ ಸರ್. ಬಾಳೆದು ಸಮಸ್ಯೆ ಏನು ಅಂತ ಹೇಳಿದ್ರೆ, ವರ್ಷದಲ್ಲಿ 1-3 ತಿಂಗಳು ಮಾತ್ರ ರೇಟ್ ಇರುತ್ತೆ ಸರ್. ಗೌರಿ ತಿಂಗಳಿಂದ ಹಿಡಿದು ಆಯುಧ ಪೂಜೆವರೆಗೂ ರೇಟ್ ಇರುತ್ತೆ. ಆಮೇಲೆ ಹಬ್ಬದ ಶ್ರಾವಣ ಮಾಸದಲ್ಲಿ ಅದ್ರಲ್ಲಿ ಏನ್ ಬರುತ್ತೆ ಅದು ಮಾತ್ರ ನಮ್ಗೆ ಏನೋ ಒಂದಷ್ಟು ಅಮೌಂಟ್ ಉಳ್ಕೊಳ್ಳುತ್ತೆ. ಅದ್ ಬಿಟ್ರೆ ಇನ್ನ ಆಮೇಲೆ ದೀಪಾವಳಿ ಆದ್ಮೇಲೆ ರೇಟ್ ಕಮ್ಮಿ ಆಗುತ್ತೆ. ಆಮೇಲೆ ಅದ್ರ ದಂಧೆ ಎಷ್ಟು ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಅಸಾಧ್ಯ ಸರ್. ಏನಕ್ಕೆ ಅಂತ ಹೇಳಿದ್ರೆ, ಈಗ 100 ಗೊನೆ ಬಾಳೆಗೊನೆ ನಾನು ತಗೊಂಡೋಗ ಮೈಸೂರಿಗೆ ಹಾಕಿದ್ರೆ ಸರ್, ಅದನ್ನ 3 ಭಾಗ ಮಾಡ್ತಾರೆ ಅವರು. 3 ಭಾಗ ಮಾಡಿ ಒಂದು 25 ಗೊನೆ ಒಂದ್ ಕಡೆ ಇರ್ತಾರೆ, 25 ಗೊನೆ ಒಂದ್ ಕಡೆ ಇರ್ತಾರೆ, 50 ಗೊನೆ ಒಂದ್ ಕಡೆ ಇರ್ತಾರೆ. ಇವತ್ ಮಾರ್ಕೆಟ್ ರೇಟ್ ಒಂದ್ ವೇಳೆ ಒಳ್ಳೆ ರೇಟ್ ಇದ್ದು 35-40 ರೂಪಾಯಿ ಅಂತ ಹೇಳಿದ್ರೆ, ಅದನ್ನ ಒಂದು 50 ಗೊನೆ ಇರ್ತಲ್ಲ ಅದನ್ನ ಮಾತ್ರ 40 ರೂಪಾಯಿ ಒಳ್ಳೆ ರೇಟ್ ಕೊಡ್ತಾರೆ. ಇನ್ ಬಾಕಿದು ಒಂದ್ 25 ರೂಪಾಯಿಗೆ, ಇನ್ನೊಂದು 20 ರೂಪಾಯಿಗೆ, ಈ ತರ ಮಾಡುತ್ತೆ. ಈ ಎಲ್ಲಾ ಅವರೇಜ್ ಮಾಡಿದ್ರೆ 30 ರೂಪಾಯಿ ನಮ್ಗೆ ರೇಟ್ ಸಿಗ್ಬೇಕು, ಆ ತರ ಆಗುತ್ತೆ ಸರ್. ಆಮೇಲೆ ಅವರು ಏನ್ ಮಾಡ್ತಾರೆ, 7% ಕಮಿಷನ್ ತಗೋತಾರೆ. ಆಮೇಲೆ ಎಲ್ಲಾ ಕಾಯಿಗಳು ಕಿತ್ತಾಕ್ತಾರೆ. ಹಿಂಗಾಗಿ ಬಹಳ ನಷ್ಟ ಸರ್. ಬಾಳೆ ನಾವೇ ಮಾರ್ಕೆಟ್ ಮಾಡಬೇಕು ಸರ್. ನಾವೇ ಬೆಳೆದು ನಾವೇ ಮಾರ್ಕೆಟ್ ಮಾಡಿದ್ರೆ ನಮ್ಗೆ ಬಾಳೆ ಆದಾಯ ಸರ್. ಹಂಗೆ ಸರ್. ಇನ್ನು 7 ಎಕರೆ ಪ್ರದೇಶದಲ್ಲಿ ಭತ್ತ ಬೆಳಿತಿದ್ದೀನಿ ಅಂತ ಹೇಳಿದ್ರೆ. ಹೌದು ಸರ್, ನಿಮ್ದೇ ನಾಟಿ? ಹೌದು, ನಾವು ಬೆಳೀತಾ ಇದ್ದೀವಿ ಸರ್. ಸರ್, ಎಷ್ಟು ವರ್ಷಗಳಿಂದ ಈ ರೀತಿಯ ಒಂದು ಭತ್ತದ? ಸರ್, ನಾಟಿ ಭತ್ತ ಈಗ ಒಂದು 4-5 ವರ್ಷದಿಂದ ಬೆಳೀತಾ ಇದೀವಿ ಸರ್. ಬಿತ್ತನೆ ಬೀಜ ನನ್ನ ಹತ್ರನೇ ಇದೆ ಸರ್. ಒಂದೇ ಬೆಳೆ ಬೆಳೆಯೋದು ನಾಟಿ ಭತ್ತ. ನಾವು ಊಟಕ್ಕೆ ಬೆಳ್ಕೊಳ್ಳೋದು ಒಂದೇ, ಕೊರೋನಾ ನಾಳೆ ಬರುತ್ತೆ, ಅದ್ರಲ್ಲಿ ಒಂದು ಬೆಳೆ ಜೂನ್ ಟು ಜನವರಿವರೆಗೆ ನೀರಿರುತ್ತೆ. ಅದ್ರಲ್ಲಿ ಮಾತ್ರ ನಾವು ನಾಟಿ ಭತ್ತ ನಮ್ಗೆ ಊಟಕ್ಕೆ ಆಗುವಷ್ಟು ಬೆಳ್ಕೊತೀವಿ ಸರ್. ಇನ್ನು ಒಂದು 6 ಎಕರೆ ನೀರಾವರಿ ಜಮೀನು ಇದೆ. ನೀರಾವರಿ ಜಮೀನಲ್ಲಿ ಜಯ ಭತ್ತ, ಜ್ಯೋತಿ ಭತ್ತ ಇಂಥ ಭತ್ತಗಳನ್ನು ನಾವು ಬೆಳೆದು ಮಾರಾಟ ಮಾಡ್ತೀವಿ ಸರ್. ಅದೆಲ್ಲ ಎಲ್ಲಿ ಮಾರಾಟ ಮಾಡ್ತೀವಿ ಸರ್? ನಾವು ನಮ್ಮ ಊರ ಅಕ್ಕಪಕ್ಕ ರೈಸ್ ಮಿಲ್ ಇದಾವೆ ಸರ್, ಆ ರೈಸ್ ಮಿಲ್ಗೆ ಕೊಟ್ಬಿಡ್ತೀವಿ. ರೈಸ್ ಮಿಲ್ಗೆ ಈ ಭತ್ತಕ್ಕೆ ಅವರು ಒಳ್ಳೆ ರೇಟ್ ಕೊಡ್ತಾರೆ. ಒಳ್ಳೆ ರೇಟು ಅಂತ ಏನಿಲ್ಲ, ಏನು ಮಾರ್ಕೆಟ್ ರೇಟ್ ಏನಿದೆ ಆ ರೇಟ್ ಕೊಡ್ತಾರೆ ಸರ್. ಅದರಿಂದ ಏನು ಅಷ್ಟೇನು ಆದಾಯ ಇಲ್ಲ ಸರ್, ಭತ್ತದಲ್ಲಿ ಏನು ಆದಾಯ ಇಲ್ಲ. ಸಾವಯವ ಕೃಷಿ ಮಾಡಿ ಆರ್ಗ್ಯಾನಿಕಲ್ ಭತ್ತ ಬೆಳೆದು ನಾವೇ ಅಕ್ಕಿ ಮಾಡಿ ಗ್ರಾಹಕರು ನೇರವಾಗಿ ಕೊಟ್ರೆ ಒಂದಷ್ಟು ದುಡ್ಡು ಉಳ್ಕೊಳ್ಳುತ್ತೆ ಸರ್. ಅಷ್ಟು ಆಲೋಚನೆ ನಿಮಗಿದೆ? 100% ಈ ವರ್ಷದಿಂದ ಮಾಡಲೇಬೇಕು ಸರ್. ಅಂತಂದ್ವಾಗಿ ಎಲ್ಲ ಒಂದೇ ಸರಿ ಮಾಡಕ್ ಆಗಲ್ಲ ಸರ್, ಅಂತಂದ್ವಾಗಿ ಮಾಡ್ತಾ ಇದ್ದೀನಿ ಸರ್. ಇನ್ನು ನಿಮ್ಮ ತಂದೆ ಕಾಲದ್ದೇ ತೆಂಗಿನ ಮರಗಳಿದೆ ಅಂತ ಹೇಳಿದ್ರಿ, ಅವುಗಳಿಂದ ಈಗಲೂ ನಿಮಗೆ ಸಾಕಷ್ಟು ಇಳುವರಿ? ಪರವಾಗಿಲ್ಲ ಸರ್, ದೊಡ್ಡ ಮರಗಳು ಇಳುವರಿ ಬರ್ತಾ ಇದೆ. ಬಟ್ ಏನಪ್ಪಾ ಅಂದ್ರೆ ನಾವು ಬೋರ್ವೆಲ್ ವ್ಯವಸ್ಥೆ ಏನು ಮಾಡ್ಕೊಂಡಿಲ್ಲ, ಅದಕ್ಕೆ ಇನ್ನು ಮುಂದಿನ ದಿವಸದಲ್ಲಿ ಮಾಡ್ಕೊಂಡು ಅಲ್ಲೂ ಬೆಳೆಗಳು ಬಾಳೆ ಮತ್ತೆ ಮೆಣಸು ಶುಂಠಿ ಏಲಕ್ಕಿ ಇಂಥವೆಲ್ಲ ಬೆಳೆ ಮಾಡ್ಬೇಕು ಸರ್. ಯಾಕೆಂದ್ರೆ ನಾವು ಭೂಮಿಲೇ ವ್ಯವಸಾಯ ಮಾಡಿ ನಾವು ಜೀವನ ಮಾಡಿ ನಮ್ಮ ಮಕ್ಕಳು ಓದಿಸಿ ನಮ್ಮ ವ್ಯವಹಾರಗಳು ನೋಡಿಕೊಂಡು ಭೂಮಿಲೆ ಮಾಡೋದ್ರಿಂದ ತೀರಾ ಆದಾಯ ಕಮ್ಮಿ ಸರ್. ಒಂದೇ ಸತಿ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂತಂದ್ವಾಗಿ ಮಾಡ್ಕೊಬೇಕು ಸರ್. ರಾಸುಗಳು ಎಷ್ಟಿದೆ ಸರ್? ರಾಸುಗಳು 2 ನಾಟಿ ಹಸುಗಳಿದ್ದಾವೆ ನಮ್ಮನೆಗೆ, ಬೆಣ್ಣೆ ತುಪ್ಪ ಇಂಥವು. ಇನ್ನು 1-2 HF ಹಸುಗಳಿದ್ದಾವೆ ಸರ್. HF ಹಸುಗಳು ಹಾಲು ಡೈರಿ ಗಿರಿಗೆ ಹಾಕೊಂತೀವಿ, ಜಾಸ್ತಿ ಆಗಿದೆ. ನಾಟಿ ಹಸುದು ಮಾತ್ರ ನಮ್ದು ಜೀವಾಮೃತ ಮಾಡಲಿಕ್ಕೆ, ಪಂಚಗವ್ಯ ಮಾಡಲಿಕ್ಕೆ, ಮತ್ತೆ ನಮ್ದು ಬಯೋಡೈಜಿಸ್ಟ್ ತೊಟ್ಟಿ ಇದೆ ಅದಕ್ಕೆ, ಮತ್ತೆ ನಮಗೆ ಬೆಣ್ಣೆ ತುಪ್ಪಕ್ಕೆ ಉಪಯೋಗಿಸ್ಕೊಂತೀವಿ ಸರ್. ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಆಗರೆ ನಿಮ್ಮಲ್ಲೇ ಸಿಗುತ್ತೆ? ಸಿಗುತ್ತೆ ಸರ್, ನಮ್ಮಲ್ಲೇ ಸಿಗುತ್ತೆ. ಆಮೇಲೆ ಜಾಸ್ತಿ ನಮ್ಗೆ ಜಮೀನ್ ಜಾಸ್ತಿ ಇರೋದ್ರಿಂದ ಅಷ್ಟು ಗೊಬ್ಬರ ಸಾಕಾಗಲ್ಲ ಸರ್, ಸಾಕಾಗಲ್ಲ, ಹೊರಗಡೆಯಿಂದ ಕೊಂಡ್ಕೊಂತೀವಿ ಸರ್, ಕೊಂಡ್ಕೊಂಡು ಹಾಕೊಂತೀವಿ ಸರ್. ಯಾವ್ಯಾವ ಬೆಳೆಗೆ ಮುಖ್ಯವಾಗಿ ಈಗ ಕೊಟ್ಟಿಗೆ ಗೊಬ್ಬರನ ನೀವು ಬೆಳೆಸ್ತಾ ಇದ್ದೀರಾ? ಸರ್, ಎಲ್ಲಾ ಬೆಳೆಗೂ ಕೊಟ್ಟಿಗೆ ಗೊಬ್ಬರ ಹಾಕ್ತೆ ಬೆಳೆಯೋದೇ ಇಲ್ಲ. ಅದರಲ್ಲೂ ಈಗ ನಾನು 8 ಎಕರೆ ಜಮೀನಲ್ಲಿ ಸಮಗ್ರ ಬೆಳೆ ಬಗ್ಗೆ ಮಾಡಬೇಕು ಅಂತ ಇದ್ದೀನಿ, ಅದಕ್ಕೆ ಬಯೋಡೈಜೆಸ್ಟ್ ಮಾಡ್ಕೊಂಡಿದ್ದೀನಿ, ಎರೆ ತೊಟ್ಟಿ ಮಾಡ್ಕೊಂಡಿದ್ದೀನಿ ಸರ್. ಬಯೋಡೈಜೆಸ್ಟ್ ಅಂತ ಹೇಳಿದ್ರೆ ಅದಕ್ಕೆ ಒಂದು 50 ಜಾತಿ ಸೊಪ್ಪು ಹಾಕ್ತೀನಿ ಸರ್. ದನಗಳು ತಿಂದೆ ಇರುವಂತ ಸೊಪ್ಪುಗಳನ್ನ ಜಾಸ್ತಿ ಹಾಕ್ತೀನಿ, ಬೇವು, ಹೊಂಗೆ, ಅಗಚೆ, ಇದೆಲ್ಲಾ ತರದ ಸೊಪ್ಪನ್ನು ಕತ್ತರಿಸಿ ಹಾಕಿ 45 ದಿವಸ ಭೂತಾಳೆ ಹಾಕ್ತೀನಿ ಸರ್. ಅದಕ್ಕೆ 45 ದಿವಸ ಅದನ್ನೆಲ್ಲ ಕೊಳಸಿ ಅದನ್ನ ಫಿಲ್ಟರ್ ಮಾಡಿ ಡ್ರಿಪ್ ನಲ್ಲಿ ನನ್ನ ಬೆಳೆಗಳು ಕಳಿಸ್ಕೊಡ್ತೀನಿ ಸರ್. ಅದರಿಂದ ನನ್ನ ಬೆಳೆ ತುಂಬಾ ಚೆನ್ನಾಗಿದೆ. ಆರ್ಗ್ಯಾನಿಕಲ್ ಬೆಳೆದಿರೋದು. ಸಾಕಷ್ಟು ಗೊಬ್ಬರದ ಪ್ರಮಾಣ ಕಡಿಮೆ ಆಯ್ತಾ ಈಗ? ನೀವು ಏನ್ ಬಳಕೆ ಮಾಡ್ತಿದ್ರಿ ಮುಂಚೆ ರಸಗೊಬ್ಬರಗಳು? ಅದೆಲ್ಲ ರಸಗೊಬ್ಬರಗಳು ಈಗ ನಿಲ್ಸೇ ಬಿಟ್ಟಿದೀವಿ ಸರ್. ಈ 8 ಎಕರೆ ಭೂಮಿಗೆ ರಸಗೊಬ್ಬರ ಬಳಕೆ ಮಾಡ್ತಾ ಇಲ್ಲ ಸರ್ ನಾವು. ಇನ್ನ ಬೇರೆ ಜಮೀನುಗಳಿಗೆ ಈಗ ಅಂತಂತ ಕಮ್ಮಿ ಮಾಡ್ಕೊಂಡು ಇದ್ ಮಾಡ್ತಾ ಹಸರೆಲೆ ಗೊಬ್ಬರಗಳು. ಹಸರೆಲೆ ಗೊಬ್ಬರಗಳು ಅಂದ್ರೆ ಯಾವ್ದೋ ಒಂದನ್ನ ನಾವು ಬಿತ್ತನೆ ಮಾಡಲ್ಲ, ಡಯಾನ್ಚಾನ್ ಅಥವಾ ಆಪ್ಸನ್ ಬೋ ಯಾವ್ದೋ ಒಂದನ್ನು ಬಿತ್ತನೆ ಮಾಡಲ್ಲ, ನವಧಾನ್ಯಗಳನ್ನು ಬಿತ್ತನೆ ಮಾಡ್ತೀವಿ ಸರ್ ನಾವು. ನವಧಾನ್ಯಗಳು ಅಂತ ಹೇಳಿದ್ರೆ ಈಗ ಒಂದು ಮದುವೆ ಭೋಜನದ ಊಟ ಹೆಂಗೆ ಒಬ್ಬ ಮನುಷ್ಯರಿಗೆ ತೃಪ್ತಿ ಕೊಡುತ್ತೆ ಒಬ್ಬ ಮನುಷ್ಯನಿಗೆ, ಆತರ ನಮ್ಮ ಭೂಮಿಗೂ ಎಲ್ಲವೂ ಬೇಕು. ಎಲ್ಲವೂ ಬೇಕು ಅಂದ್ರೆ 3 ದ್ವಿದಳ, 3 ಏಕದಳ, 3 ಎಣ್ಣೆಕಾಳು, ಅದಕ್ಕೆ 1/2 ಕೆಜಿ ಕೊತ್ತಂಬರಿ, 1/2 ಕೆಜಿ ಮೆಂತ್ಯ, ಇಷ್ಟನ್ನು ಬೆರಕೆ ಮಾಡ್ತೀವಿ ಸರ್. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 25-30 ಕೆಜಿ ಇದಾಗುತ್ತೆ. 1 ಇಂಚು ಬಿಡದಂಗೆ ಒಂದ್ ಕಡೆಯಿಂದ ಎರ್ಚ್ತೀವಿ ಸರ್. ಎರ್ಚಿ 45-50 ದಿವಸ ಆದ್ಮೇಲೆ ಅದನ್ನ ಭೂಮಿಗೆ ಮಲ್ಚಿಂಗ್ ಮಾಡ್ತೀವಿ ಸರ್. ಆತರ 1-2 ಬಾರಿ ಮಾಡಿದಾಗ ನಮ್ಮ ಭೂಮಿ ಎಷ್ಟೇ ಹಾಳಾಗಿದ್ರು ಆರ್ಗ್ಯಾನಿಕ್ ಅಂಶ ಜಾಸ್ತಿ ಆಗುತ್ತೆ. ಈ ನವಧಾನ್ಯಗಳು ಈ ರೀತಿ ಬೆಳೆಸಿ ಅದನ್ನ ಮಲ್ಚಿಂಗ್ ಮಾಡಬೇಕು ಅನ್ನೋದು, ಇದು ನಿಮ್ಗೆ ಹೇಗೆ ಬಂತು ತಿಳುವಳಿಕೆ? ಇದು ನಮ್ಮ ಸ್ನೇಹಿತರು ಕೊಳ್ಳೇಗಾಲದಲ್ಲಿ ಒಬ್ರು ಇದ್ದಾರೆ ಸರ್, ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರು ರಾಜಯ್ಯ ಅಂತ ಹೇಳ್ಬಿಟ್ಟು ಅವ್ರನ್ನ ಒಂದ್ಸರಿ ಭೇಟಿ ಮಾಡಿದ್ವಿ. ಅವರು ಭೇಟಿ ಮಾಡಿದಾಗ ನಾವು ಹಿಂದೆ ಮಾಮೂಲಿ ಯಾವ್ದೋ ಒಂದು ಅಲಸಂದೆ ಯಾವ್ದೋ ಒಂದು ಬಿತ್ತನೆ ಮಾಡಿ ಅದನ್ನು ಮಲ್ಚಿಂಗ್ ಮಾಡ್ತಾ ಇದೀವಿ ಸರ್. ಅವ್ರು ಹೇಳಿದ್ರು ನವಧಾನ್ಯಗಳನ್ನ ಬಿತ್ತಿ ನೀವು ಇದು ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ, ಮಾಡಿ ನೋಡಿ ಅಂತ. ಈಗ ಅದನ್ನ ಮಾಡ್ತಾ ಇದ್ದೀನಿ ಸರ್, ನಮ್ಮ ಭೂಮಿ ತುಂಬಾ ಚೆನ್ನಾಗಿದೆ ಸರ್. ಸಮಗ್ರ ಕೃಷಿ ಪದ್ಧತಿಯ ಒಂದು ಆಶಯನೇ ಅದು. ಆದಷ್ಟು ನಾವು ಗೊಬ್ಬರದ ಮೇಲಿನ ಖರ್ಚನ್ನ ಕಡಿಮೆ ಮಾಡೋದು, ಈ ರೀತಿಯ ಒಂದು ಹಸಿರೆಲೆ ಗೊಬ್ಬರವನ್ನ ನಾವೇ ಉತ್ಪಾದನೆ ಮಾಡಿಕೊಂಡು ನಮ್ಮ ಮಣ್ಣಿಗೆ ಸೇರಿಸೋದ್ರಿಂದ ಸಂಪೂರ್ಣವಾಗಿ ಅದರ ಒಂದು ಪ್ರಯೋಜನ ಆ ಭೂಮಿಗೆ ಸಿಗುತ್ತೆ, ಮತ್ತೆ ಮಣ್ಣಿನ ಒಂದು ಫಲವತ್ತತೆ ವರ್ಷಕ್ಕೂ ಹೆಚ್ಚಾಗ್ತಾ ಹೋಗುತ್ತೆ, ಮುಂದಿನ ಬೆಳೆಗಳಿಗೆ ಅನುಕೂಲ ಆಗುತ್ತೆ. ಇನ್ನು ನೀರು ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ನಾಗೇಂದ್ರ ಅವರೇ, ಏನ್ ನಿಮ್ಮ ಅನುಭವ? ನೀರು ನಿರ್ವಹಣೆ ಅಂತ ಅಂದ್ರೆ ಸರ್, ಡ್ರಿಪ್ ಮಾಡಿದ್ರೆ ತುಂಬಾ ಅನುಕೂಲ. 1 ಎಕರೆ ಮಾಡೋದನ್ನ 5 ಎಕರೆ ಡ್ರಿಪ್ ಮಾಡಬಹುದು 1 ಎಕರೆ ನೀರನ್ನ. ಅದರಲ್ಲೂ ನಾವು ಏನ್ ಮಾಡ್ತೀವಿ, ಒದಕಿ ಮಾಡ್ತಾ ಇದೀವಿ. ಈಗ ಬಾಳೆ ಈ ಎಲ್ಲಾ ಬೆಳೆಗಳಿಗೆ ಜೀವಂತ ಒದಕೆ, ಹಸರಲೆ ಗೊಬ್ಬರ ಹಾಕಿ ವಂಚ್ ಮಾಡೋದು, ಮತ್ತೇಳಿ ಕಸ ಕಡ್ಡಿ ಎಲ್ಲಾನು ಅಲ್ಲೇ ಬುಡದಲ್ಲಿ ಹಾಕಿ ಕೊಳಿಯೋದು. ಆಗಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀರು ತೇವಾಂಶ ಮೇಲಕ್ಕೆ ಆವಿಯಾಗಲ್ಲ, ಉಳಿಯುತ್ತೆ. ಮತ್ತೆ ನಮ್ಮ ಎರೆಹುಳುಗಳಿಗೆ ಒಂದು ಒಳ್ಳೆ ಸದೃಢವಾದ ಮನೆ ಮಾಡಿಕೊಟ್ಟಾಗುತ್ತೆ ಸರ್. ಈಗ ತರಬೇತಿ ಏನೆಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿ ಅನುಭವ ಪಡ್ಕೊಂಡಿದ್ದೀರಿ, ಯಾವೆಲ್ಲ ತರಬೇತಿಗಳನ್ನ? ನಾನು ಸಾವಯವ ಕೃಷಿ ಬಗ್ಗೆ ಎಲ್ಲಿ ತರಬೇತಿ ಇದ್ರು ಹೋಗ್ತೀನಿ ಸರ್. ಆಮೇಲೆ ನನಗೆ ಕೃಷಿ ಇಲಾಖೆಯಿಂದ ಹೊರ ರಾಜ್ಯಗಳಿಗೆಲ್ಲ ಕಳಿಸಿದ್ದಾರೆ, ಅಲ್ಲೆಲ್ಲ ನೋಡ್ಕೊಂಡು ತರಬೇತಿ ಮಾಡ್ಕೊಂಡು ಬಂದಿದ್ದೀನಿ ಸರ್. ನಾನು ಎರೆಹುಳು ತೊಟ್ಟಿ ಅಂತ ಮಾಡ್ಕೊಂಡಿದ್ದೀರಾ? ಎಷ್ಟು ತೊಟ್ಟಿಗಳು ಮಾಡಿದ್ದೀರಾ ಸರ್? 2 ತೊಟ್ಟಿ ಮಾಡ್ಕೊಂಡಿದ್ದೀನಿ ಸರ್. ಏನಾದ್ರೂ ಅಳತೆ? 1 20 ಅಡಿ ಅಗಲ ಬರುತ್ತೆ, 3 ಅಡಿ ಆಳ ಬರುತ್ತೆ, 2.5 ಅಡಿ ಅಗಲ ಬರುತ್ತೆ ಸರ್. ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದೆ? ಸಿಗ್ತಾ ಇದೆ. ನಮ್ದು ಬಯೋಡೈಜೆಸ್ಟ್ ತುಂಬಾ ಚೆನ್ನಾಗಿದೆ ಸರ್. ನಮ್ಗೆ ಹೆಂಗ್ ಅನುಕೂಲ ಆಗುತ್ತೆ, ಈಗ ಹಸು ತೊಳೆದಿದ್ದು, ದನ ತೊಳೆದಿದ್ದು, ಕೊಟ್ಟಿಗೆ ತೊಳೆದಿದ್ದೆಲ್ಲ ನಾನು ಬಯೋಡೈಜೆಸ್ಟ್ ತೊಟ್ಟಿಯೊಳಗೆ ಬಂದು ಬಿಡ್ಕೊಬೇಕು. ಅಲ್ಲೇ ಒಂದು ಮೆಶ್ ಹಾಕಿ ಫಿಲ್ಟರ್ ಮಾಡ್ಕೊಂಡಿದ್ದೀನಿ, 1 HP ಮೋಟರ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ತಗೊಂಡು ಡ್ರಮ್ ಹಾಕೊಂಡ್ಬಿಟ್ಟು ಡ್ರಮ್ ಇಂದ ನಾನೇ ಸ್ವಂತ ಮಾಡ್ಕೊಂಡಿರೋದು ಸರ್. ನಾನೇ ಸ್ವತಃ ಈ ತರ ನನ್ನ ಭೂಮಿಗೆ ಈ ತರ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ಯಾವ ಯೂನಿವರ್ಸಿಟಿ ಆಗ್ಬೋದು ಅಥವಾ ಯಾವ ಕೃಷಿ ಇಲಾಖೆ ಆಗ್ಬೋದು ಯಾರ ಸಲಹೆ ತಗೊಳ್ಳದಂತೆ ನನಗೆ ಹೆಂಗ್ ಬೇಕು ಹಂಗ್ ಮಾಡಿ. ಎಷ್ಟು ಲೀಟರ್ ಈ ರೀತಿ ಸಂಗ್ರಹ ಆಗುತ್ತೆ ನೀವು? ಸರ್, ನಾನು ಈಗ 1 50 ಜಾತಿ ಸೊಪ್ಪನ್ನ ಅದಕ್ಕೆ ಎಲ್ಲ ಹಾಕ್ತೀನಿ, ಭೂತಾಳೆ ಹಾಕ್ತೀನಿ, ಮತ್ತೆ ಹಸು ತೊಳೆದಿದ್ದು ಮತ್ತೆ ಸಗಣಿ ಎಲ್ಲ ಹಾಕೊಂತೀನಿ. ಹಾಕೊಂಡು 1 ದಿವಸಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ 500 ಲೀಟರ್ ಸ್ಲರಿ ಬರುತ್ತೆ ಸರ್. ಅದು 500 ಲೀಟರ್ ಬಯೋಡೈಜೆಸ್ಟ್ ಬರುತ್ತೆ ಸರ್. ಅದು ಅದನ್ನ ನಾನು ಡ್ರಿಪ್ಪಲ್ಲಿ ತಗೊಂಡು ನನ್ಗೆ ಯಾವ ಬೆಳಗ್ಗೆ ಬೇಕು ಆ ಬೆಳಗ್ಗೆ ಡ್ರಿಪ್ಪಲ್ಲಿ ಹಾಕ್ತೀನಿ ಸರ್. 500 ಲೀಟರ್ ಒಂದ್ ದಿನಕ್ಕೆ ಒಂದ್ ದಿವಸಕ್ಕೆ ಉತ್ಪಾದನೆ ಆಗುತ್ತೆ ಸರ್. ಅದನ್ನ ನೀವು ಬಳಕೆ ಮಾಡಿ? ನಾವೇ ಬಳಕೆ ಮಾಡ್ತಾ ಇದೀವಿ ಸರ್. ನಾವು ಏನ್ ಬದಲಾವಣೆಯನ್ನ ಗಮನಿಸಿದ್ರಿ ನಾಗೇಂದ್ರ? ಇಷ್ಟೆಲ್ಲ ನೀವು ಮಾಡ್ತಾ ಇದ್ರಿ, ಬೆಳೆ ಬೆಳವಣಿಗೆ ಆಗ್ಬೋದು ಅಥವಾ ಅದರ ಇಳುವರಿ ಪ್ರಮಾಣ ಆಗ್ಬೋದು, ಒಟ್ಟಾರೆ ಮಣ್ಣಿನ ಒಂದು ತೇವಾಂಶದ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಆಗ್ಬೋದು, ಏನೆಲ್ಲ ಬದಲಾವಣೆಗಳನ್ನ ಗಮನಿಸಿದ್ರಿ ನೀವು? ಸರ್, ನಾನು 2000 ಇಸ್ವಿಯಿಂದ ವ್ಯವಸಾಯ ಮಾಡ್ಕೊಂಬಂದಿದ್ದೀನಿ. ರಸಗೊಬ್ಬರಗಳ ಬಳಕೆ ಮಾಡಿಕೊಂಡೇ ಮಾಡ್ಕೊಂಬಂದ್ವಿ. ಈಗ ಒಂದು 4 ವರ್ಷದಿಂದ ಸಾವಯವ ಕೃಷಿಗೆ ಬಂದಿದ್ದೀವಿ. ಸಮಗ್ರ ಬೆಳೆ ಬೆಳಿಬೇಕು ಮಾಡಬೇಕು ಅಂದ್ಕೊಂಡು, ಏನು ನಾವು 2000 ಇಸ್ವಿಯಿಂದ 2019 ಒಂದು 12-13-14 ವರ್ಷ ಕೃಷಿ ಮಾಡಿದ್ದು, ಯಾವ ಆದಾಯನೂ ಮಾಡೋಕ್ಕಾಗಲಿಲ್ಲ. 20-21 ಎಕರೆ ಜಮೀನಲ್ಲಿ